శ్రీమాన్ వెంకటనాథార్య కవితార్కిక కేసరీ వేదాంతాచార్య వర్యో మే సన్నిసత్తాం సదాసది. నిగమాంత మహాదేవికర దయాశతక స్తోత్రద అర్థానుసంధానదల్లి 105నే శ్లోక. అనవసిమతి కృత్య శ్రీనివాసానుకంపాం మవితథ విషయత్వాత్ విశ్వమవ్రీడయంతి వివిధ కుశల నీవీ వెంకటేశ ప్రసూత స్తుతిరియమనవద్య శోభతే సత్యభాజం. అనవధిం ఎల్లయే ఇల్లద శ్రీనివాసానుకంపాం శ్రీనివాసన దయయన్ను అధికృత్య ఉద్దేశిసి వెంకటేశ ప్రసూత వెంకటేశ కవిగళింద ఉదిసిదుదు అవితథ విషయత్వాత్ ಸತ್ಯವಾದ ವಿಷಯಗಳನ್ನು ಪ್ರತಿಪಾದಿಸುವುದರಿಂದ ವಿಶ್ವಮವ್ರೀಡಯಂತಿ ಯಾರಿಗೂ ಲಜ್ಜೆಯನ್ನುಂಟು ಮಾಡದಿರುವುದು ವಿವಿಧ ಕುಶಲ ನೀವಿ ವಿವಿಧವಾದ ಅಭೀಷ್ಟಗಳಿಗೆ ಮೂಲಧನದಂತಿರುವುದು ಅನವದ್ಯ ದೋಷರಹಿತವಾದುದು ಆದ ಇಯಂ ಸ್ತುತಿ ಈ ಸ್ತೋತ್ರವು ಸತ್ಯಭಾಜಾಂ ಅಥವಾ ಇಲ್ಲಿ ಸತ್ವಭಾಜಾಮ್ ಅಂತಾನೂ ಒಂದು ಪಾಠಾಂತರವಿದೆ. ಸತ್ವಗುಣಪೂರ್ಣರಿಗೆ ಶೋಭತೆ ಅತ್ಯಂತ ರುಚಿಸುತ್ತದೆ. ಮೊದಲು ತಾನೇ ರಚಿಸಿದುದು ಈ ಸ್ತುತಿ ಎಂದು ಅದಕ್ಕಾಗಿ ಮಂದಮತಿಯಾದ ನನ್ನನ್ನು ಕ್ಷಮಿಸು ಎಂದು ಬೇಡಿದರು. ನಂತರ ಭಗವಂತನೇ ನನ್ನನ್ನು ವೀಣೆಯನ್ನಾಗಿ ಮಾಡಿಕೊಂಡು ಈ ಸ್ತುತಿಯನ್ನು ನುಡಿಸಿದನು ಎಂದರು. ಈಗ ವೆಂಕಟೇಶನಿಂದಲೇ ರಚಿಸಲ್ಪಟ್ಟು ಇದು ವೆಂಕಟೇಶನಿಂದಲೇ ರಚಿಸಲ್ಪಟ್ಟದಾದ್ದರಿಂದ ನಾನು ಹೇಳಿದುದರಲ್ಲಿ ವಿರೋಧವಿಲ್ಲ ಎನ್ನುತ್ತಾರೆ. ಭಗವಂತನ ಅಧೀನವಾದ ಕರ್ತೃತ್ವವು ನನ್ನದು ಎಂಬುದರಿಂದ ದೋಷವಿಲ್ಲ. ಇದು ಪರಾತ್ತು ತಚ್ಛ್ರುತೇಹೆ ಎಂಬ ವೇದಾಂತ ಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ಸ್ತೋತ್ರದ ಆರಂಭದಲ್ಲಿ ಅಕಿಂಚನ ನಿಧಿಂ ಸೂತಿಂ ಅಪವರ್ಗ ತ್ರಿವರ್ಗಯೋಹೋ ಎಂದು ದಯಾದೇವಿಯನ್ನು ಸ್ತುತಿಸಿದರು. ಆ ಸ್ತುತಿಯು ವಿವಿಧವಾದ ಪುರುಷಾರ್ಥಗಳಿಗೆ ಮೂಲಧನವಾಗಿದೆ ಎಂದು ವಿವಿಧ ಕುಶಲ ನೀವಿ ಎಂಬುದು ತಿಳಿಸುತ್ತದೆ. ಅನವಧಿಂ ಅಧಿಕೃತ್ಯ ಶ್ರೀನಿವಾಸ ಅನುಕಂಪಾಂ ನಿರವಧಿಯಾದ ದಯೆಯನ್ನು ಅಧಿಕರಿಸಿ ಹಾಡಿದ ಸ್ತುತಿ ಇದು. ದಯಾದೇವಿಯು ಪರೋಕ್ಷದಿಂದ ಇಲ್ಲಿ ಹೇಳಲ್ಪಟ್ಟಿರುವಳು. ವೆಂಕಟೇಶ ಪ್ರಸೂತ ಪ್ರಸೂತ ಎಂಬುದರಿಂದ ಹುಟ್ಟಿದ ಶಿಶುವಂತೆ ನನ್ನಲ್ಲಿ ವಿಶೇಷವಾದ ಅನುಗ್ರಹವಿರುವುದೆಂದು ಸೂಚಿತವಾಗಿದೆ. ಅವಿತಥ ವಿಷಯತ್ವಾತ್ ವಿಶ್ವಮವ್ರೀಡಯಂತಿ ಸ್ತುತಿಸುವವರು ಸಾಮಾನ್ಯವಾಗಿ ಪ್ರಿಯವಾದ ಅಸತ್ಯವನ್ನೇ ಹೆಚ್ಚಾಗಿ ಹೇಳುವರು. ಆಗ ಸ್ತುತಿಸಲ್ಪಡುವವನು ಇದು ಸರಿಯಲ್ಲವೆಂದು ಸಂಕೋಚಪಡುವನಂತೆ. ಆಗ ಇತರರು ಮತ್ತು ಸ್ತುತಿಸುವವನು ಸಂಕೋಚಪಡುವರು. ಆದರೆ ಈ ಸ್ತುತಿಯು ಹಾಗಲ್ಲ. ಇದು ಸತ್ಯವಾದ ಗುಣಗಳನ್ನೇ ಸ್ತುತಿಸುವುದು. ಸ್ತೋತ್ರ ಕೇಳುವವನು ಅಭ್ಯಾಸ ಮಾಡಿ ಹೇಳುವವನು ಇವರಾರಿಗೂ ಸಂಕೋಚವಾಗಲಿ ಲಜ್ಜೆಯಾಗಲಿ ಆಗದು ಎನ್ನುತ್ತಾರೆ. ವಿವಿಧ ಕುಶಲ ನೀವಿ ಈ ಸ್ತುತಿಯು ಅಪವರ್ಗ ಮತ್ತು ತ್ರಿವರ್ಗಗಳನ್ನು ಕೊಡುವುದು. ಸ್ತುತಿರಿಯ ಮನವದ್ಯ ಶೋಭತೆ ಸತ್ಯಭಾಜಾಂ ಉಭಯಲಿಂಗ ಉಳ್ಳ ವೆಂಕಟೇಶನಿಂದ ಪ್ರಸೂತವಾದುದು. ಆದ್ದರಿಂದ ಅವನಂತೆಯೇ ದೋಷ ದೂರವಾದುದು ಮತ್ತು ಪರಮಶೋಭನವಾದ ಸ್ತುತಿಯಾಗಿದ್ದು ಸಾತ್ವಿಕರಲ್ಲಿ ಅತ್ಯಧಿಕವಾಗಿ ಶೋಭಿಸುವುದು ಎನ್ನುತ್ತಾರೆ. ಹೀಗೆ ಈ ಸ್ತೋತ್ರದ ವಿಷಯ ವೈಲಕ್ಷಣ್ಯವನ್ನು ವಕ್ತೃವೈಲಕ್ಷಣ್ಯವನ್ನು ಸಕಲ ಫಲಪ್ರದತ್ವವನ್ನು ಮತ್ತು ದೋಷವಿರದ ಕಾರಣ ಶಿಷ್ಟರು ಪರಿಗ್ರಹಿಸಲು ಅರ್ಹವೆಂಬುದನ್ನು ಇಲ್ಲಿ ನಿರೂಪಿಸಿದ್ದಾರೆ. ಶ್ರೀನಿವಾಸನ ದಯೆ ಕಾಲತಃ ದೇಶತಃ ಅಪರಿಚ್ಛಿನ್ನವಾದುದು ಮತ್ತಾರಲ್ಲಿಯೂ ಕಾಣಲಾರದುದು. ಇದು ಸತ್ಯವಾದಿಗಳು ಭಕ್ತೋತ್ತಮರೂ ಆದ ವೆಂಕಟೇಶರಿಂದ ಉದಿತವಾದುದು ಎಂದು ಇದರ ವಿಶೇಷವನ್ನು ಹೇಳುತ್ತಾರೆ. ಅನವಧಿಮಧಿಕೃತ್ಯ ಶ್ರೀನಿವಾಸಾನುಕಂಪಾಂ ಅವಿತಥ ವಿಷಯದ್ವಾದ್ ವಿಶ್ವಮವ್ರೀಡಯಂತಿ ವಿವಿಧ ಕುಶಲ ನೀವಿ ವೆಂಕಟೇಶ ಪ್ರಸೂತ ಸ್ತುತಿರಿಯಮನವಧ್ಯ ಶೋಭತೆ ಸತ್ಯಭಾಜಂ. ಶ್ಲೋಕ 106. ಶತಕಮಿದಮುದಾರಂ ಸಮ್ಯಗಭ್ಯಸ್ಯಮಾನಾನ್ ವೃಷಗಿರಿಮಧಿರುಹ್ಯ ವ್ಯಕ್ತಮಾಲೋಕಯಂತಿ ಅನಿತರ ಶರಣಾನಾಂ ಆಧಿರಾಜ್ಯೇಭಿಷಿಂಚೇತ್ ಶಮಿತ ವಿಮತ ಪಕ್ಷ ಶಾರ್ಂಗಧನ್ವಾನುಕಂಪ. ಉದಾರಂ ಇದಂ ಶತಕಂ, ಶ್ಲಾಘನೀಯವಾದ ಈ ದಯಾಶತಕವನ್ನು ಸಮ್ಯಕ್ ಅಭ್ಯಸ್ಯಮಾನಾನ್, ಚೆನ್ನಾಗಿ ಅಭ್ಯಾಸ ಮಾಡುವವರನ್ನು ವೃಷಗಿರಿಂ ಅಧಿರುಹ್ಯ, ವೇಂಕಟಾದ್ರಿಯನ್ನಾರೋಹಿಸಿ ವ್ಯಕ್ತಂ ಸ್ಪಷ್ಟವಾಗಿ ಆಲೋಕಯಂತಿ ನೋಡುವವಳಾಗಿ ಶಾರ್ಂಗಧನ್ವಾನುಕಂಪ ಶ್ರೀನಿವಾಸನ ವಲ್ಲಭೆಯಾದ ದಯಾದೇವಿಯು ಶಮಿತ ವಿಮತ ಪಕ್ಷ ಆಶ್ರಿತರ ವಿರೋಧಿ ವರ್ಗವನ್ನು ಅಡಗಿಸಿದವಳಾಗಿ ಅನಿತರ ಶರಣಾನಾಂ ಭಗವದ್ದಯೈಕನಿಷ್ಠರ ಆಧಿರಾಜ್ಯೇ ಸಾಮ್ರಾಜ್ಯದಲ್ಲಿ ಅಭಿಷಿಂಚೇತ್ ಅಭಿಷೇಕ ಮಾಡುವಳು. ಈ ಸ್ತುತಿಯನ್ನು ಅಭ್ಯಾಸ ಮಾಡುವವರಿಗೆ ಉಂಟಾಗುವ ಪ್ರಯೋಜನವನ್ನು ಇಲ್ಲಿ ವರ್ಣಿಸಿದ್ದಾರೆ. ಇದು ಉದಾರವಾದುದು, ಸಕಲ ವೇದಾಂತ ತಾತ್ಪರ್ಯವನ್ನು ಪ್ರತಿಪಾದಿಸುವ ಕಾರಣ ಶ್ಲಾಘನೀಯವಾದುದು, ವೆಂಕಟನಾಥನಿಂದಲೇ ಪ್ರೇರಿತವಾದುದು. ದಯಾಗುಣವೇ ಪ್ರಧಾನವಾಗಿ ನಿರುಪಾಧಿಕವಾಗಿ ಗುಣವೆಂದು ಹೇಳಲು ಅರ್ಹವಾಗಿರುವುದಷ್ಟೇ, ಏಕೆಂದರೆ ಇದರಿಂದಲೇ ಇತರ ಗುಣಗಳು ಗುಣಗಳು ಎಂದು ಹೇಳಲ್ಪಡುತ್ತವೆ. ಹೇಗೆ ದಯಾಗುಣವು ಬಹಳ ಉತ್ತಮವಾದುದು ಎಂದು ಹೇಳಲ್ಪಡುವುದೋ ಹಾಗೆಯೇ ದಯಾದೇವಿಯ ಸ್ತುತಿಯೂ ಸಹ ಅಭ್ಯಾಸ ಮಾಡಲು ಶ್ರೇಷ್ಠವಾದುದು ಎನ್ನುತ್ತಾರೆ. ಹಾಗೆ ಅಭ್ಯಸಿಸುವವರಿಗೆ ಎಲ್ಲ ಕುಶಲಗಳನ್ನು ಅನುಗ್ರಹಿಸುವುದರಿಂದ ಹೀಗೆ ಕೆಳಗಿರುವ ಅವರಿಗೆ ಗಿರಿಶಿಖರದ ಮೇಲಿರುವ ದಯೆಯ ಕಟಾಕ್ಷವು ಸುಲಭವಾಗಿ ದೊರಕುವುದು. ಅವರಿಗೆ ಅಭಿಷೇಕವನ್ನೇ ಮಾಡುವಳು ದಯಾದೇವಿಯು ಎನ್ನುತ್ತಾಳೆ. ಶತಕಮಿದ ಉದಾರಂ, ದಯೆಗಿಂತ ಅವಳ ಸ್ತುತಿಯು ಹೆಚ್ಚು ಉದಾರವೆನ್ನುತ್ತಾರೆ. ಉದಾರನಾದ ವರದರಾಜನ ಸ್ತುತಿಯು ಉದಾರವಾದುದೇ ಎಂದು ಸ್ವಾಮಿ ದೇಶಿಕನ್ ಹೇಳುತ್ತಾರೆ. ಇತಿ ವಿಹಿತಮುದಾರಂ ವೆಂಕಟೇಶೇನ ಭಕ್ತಿಯ ಎಂದು ಶ್ರೀ ವರದರಾಜ ಪಂಚಾಶತ್ತಿನಲ್ಲಿ. ಸಮ್ಯಗ್ ಅಭ್ಯಸ್ಯಮಾನಾನ್, ಇದರ ಆವೃತ್ತಿ ಹೆಚ್ಚಾದಷ್ಟು ಆನಂದವು ಹೆಚ್ಚಾಗುವುದು. ಇದನ್ನು ಪ್ರತಿದಿನ ಅರ್ಥಾನುಸಂಧಾನದೊಡನೆ ಅಭ್ಯಾಸ ಮಾಡುವವರು ದಯಾದೇವಿಯ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ. ವೃಷಗಿರಿ ಮಧುರುಹ್ಯ ವ್ಯಕ್ತಮಾಲೋಕಯಂತಿ, ಶಿಖರದ ಮೇಲಿನಿಂದ ಚೆನ್ನಾಗಿ ನೋಡುತ್ತಿರುವಳು ದಯಾದೇವಿಯು. ದಯಾದೇವಿ ವೆಂಕಟಾದ್ರಿಯನ್ನೋ ಅಂಥ ಇತರ ಉನ್ನತ ಪ್ರದೇಶವನ್ನೋ ಏರಿ ಆಯಾಯ ದೇಶದಲ್ಲಿರುವ ದಯಾಶತಕಾಭ್ಯಾಸಶೀಲರನ್ನು ಅಮೃತ ವರ್ಷದಂತಿರುವ ತನ್ನ ಶೀತಲವಾದ ಕಟಾಕ್ಷಗಳಿಂದ ಅನುಗ್ರಹಿಸುತ್ತಾಳೆ ಎಂದು ಭಾವ. ಶಮಿತ ವಿಮತ ಪಕ್ಷ ಶಾರ್ಂಗಧನ್ವಾನುಕಂಪ, ಹಿಂದೆ ಕವಚಾಯಿತೆಯ ತ್ವಯೈವ ಶಾರ್ಂಗಿ ವಿಜಯಸ್ಥಾನ ಉಪಾಶ್ರಿತೋ ವೃಷಾದ್ರಿಂ ಎಂದು ಹೇಳುವುದನ್ನು ಜ್ಞಾಪಿಸುತ್ತಾರೆ. ಶಾರ್ಂಗಧನ್ವಾ ಎಂದಿರುವುದು ಆಶ್ರಿತರ ವಿರೋಧಿಗಳನ್ನು ಖಂಡಿಸುವ ಸಾಧನ ಸಂಪತ್ತುಳ್ಳವನು ಎಂದು ಅರ್ಥವಾಗುತ್ತದೆ. ಅತ್ಯಧಿಕವಾಗಿ ಭಕ್ತರು ಈ ದಯಾಶತಕವನ್ನು ಅಭ್ಯಾಸ ಮಾಡಿದರೆ ಆಗ ವೃಷಗಿರೀಶನಿಗೆ ವಿಜಯವು ಪ್ರಾಪ್ತವಾಗುವುದು. ಅದರಿಂದಲೇ ಅಲ್ಲವೇ ಅವನು ವೃಷಗಿರಿಯಲ್ಲಿ ಬಂದು ವಾಸ ಮಾಡುತ್ತಿರುವುದು. ಆಗ ವಿಜಯಿಯಾದ ಶ್ರೀನಿವಾಸನಿಗೋ ಇಲ್ಲ ದಯಾದೇವಿಗೋ ಅಭಿಷೇಕವಾಗುವುದಿಲ್ಲ. ಆದರೆ ಅಭ್ಯಾಸ ಮಾಡುವವರಿಗೆ ಅಭಿಷೇಕವು ಮಾಡಲ್ಪಡುವುದು ವೃಷಗಿರೀಶನಿಂದ. ಅನಿತರ ಶರಣಾನಾಂ ಆಧಿರಾಜ್ಯೇಭಿಷಿಂಚೇತ್ ಎಂದರು. ಶ್ರೀಮದ್ ರಾಮಾಯಣವು ಶ್ರೀರಾಮ ಸೀತೆಯರ ಪಟ್ಟಾಭಿಷೇಕದಲ್ಲಿ ಕೊನೆಗೊಳ್ಳುತ್ತದೆ. ಹಾಗೆಯೇ ಈ ದಯಾಸ್ತೋತ್ರವು ಇದನ್ನು ಅಭ್ಯಾಸ ಮಾಡುವವರ ಮೂರ್ಧಾಭಿಷೇಕದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಹೇಳುತ್ತಾರೆ. ಅಗತಿಯಾದ ಅಕಿಂಚನನಾದ ಚೇತನನಿಗೆ ಆಧಿರಾಜ್ಯಾಭಿಷೇಕವು ಎನ್ನುತ್ತಾರೆ. ಪುತ್ರನಿಗೆ ಅಭಿಷೇಕ ಮಾಡಿ ಮಾತೆಯಾದ ದಯಾದೇವಿಯು ವಿಶ್ರಮಿಸುತ್ತಾಳೆ ಎಂದು ಸ್ತುತಿಸುತ್ತಾರೆ. ದೇವತಾಂತರವನ್ನಾಗಲಿ ಉಪಾಯಾಂತರವನ್ನಾಗಲಿ ಆಶ್ರಯಿಸದೆ ಭಗವದ್ದಯೈಕನಿಷ್ಠರು ಅನಿತರ ಶರಣರು. ಇಂಥವರ ಮೇಲೆ ದಯಾದೇವಿಯ ಅನುಗ್ರಹ ಪೂರ್ಣವಾಗಿ ಆಗುವುದರಲ್ಲಿ ಸಂದೇಹವಿಲ್ಲ. ಶತಕಮಿದಮುದಾರಂ ಸಮ್ಯಗಭ್ಯಸ್ಯಮಾನಾನ್ ವೃಷಗಿರಿಮಧಿರುಹ್ಯ ವ್ಯಕ್ತಮಾಲೋಕಯಂತಿ ಅನಿತರ ಶರಣಾನಾಂ ಆಧಿರಾಜ್ಯೇಭಿಷಿಂಚೇತ್ ಶಮಿತ ವಿಮತ ಪಕ್ಷ ಶಾರ್ಂಗಧನ್ವಾನುಕಂಪ. ಶ್ಲೋಕ 107. ವಿಶ್ವಾನುಗ್ರಹ ಮಾತರಂ ವ್ಯತಿಷಜತ್ ಸ್ವರ್ಗಾಪವರ್ಗಂ ಸುಧಾ ಸದ್ರೀಚೀಮಿತಿ ವೆಂಕಟೇಶ್ವರ ಕವಿರ್ಭಕ್ತ್ಯಾ ದಯಾಮಸ್ತುತ ಪದ್ಯಾನಾಮಿಹ ಯದ್ವಿಧೇಯ ಭಗವತ್ ಸಂಕಲ್ಪಕಲ್ಪದ್ರುಮಾತ್ ಜಂಝಾ ಮಾರುತ ಧೂತಚೂತನಯತಃ ಸಾಂಪಾತಿಕೋಯಂ ಕ್ರಮಃ. ವಿಶ್ವಾನುಗ್ರಹ ಮಾತರಂ, ಪ್ರಪಂಚಕ್ಕೆ ಅನುಗ್ರಹ ಮಾಡುವ ತಾಯಿಯು. ವ್ಯತಿಷಜತ್ ಸ್ವರ್ಗಾಪವರ್ಗಾಂ, ಸ್ವರ್ಗವನ್ನು ಮೋಕ್ಷವನ್ನು ಅನುಗ್ರಹಿಸುವವಳು. ಸುಧಾ ಸದ್ರೀಚೀಂ, ಅಮೃತ ಸದೃಶಳಾದವಳು. ಇತಿ ಆದವಳೆಂದು ದಯಾಂ, ದಯಾದೇವಿಯನ್ನು ವೆಂಕಟೇಶ್ವರ ಕವಿಹಿ, ಕವಿಶ್ರೇಷ್ಠರಾದ ವೆಂಕಟೇಶನಾಥರು ಅಸ್ತುತ ಸ್ತೋತ್ರ ಮಾಡಿದರು. ಇಹ ಈ ಪ್ರಬಂಧದಲ್ಲಿ ಪದ್ಯಾನಾಂ ಅಯಂ ಕ್ರಮ, ಪದ್ಯಗಳ ಈ ಕ್ರಮವಾದರೂ ಯದ್ವಿಧೇಯ ದಯಾದೇವಿಗೆ ವಿಧೇಯನಾದ ಶ್ರೀನಿವಾಸರೂಪಿ ಭಗವತ್ ಸಂಕಲ್ಪ ಕಲ್ಪದ್ರುಮಾತ್, ಆ ಭಗವಂತನ ಸಂಕಲ್ಪವೆಂಬ ಕಲ್ಪವೃಕ್ಷದಿಂದ ಜಂಝಾಮಾರುತ ಧೂತ ಚೂತನೇತಃ, ಬಿರುಗಾಳಿಯಿಂದ ಬೀಸಿ ಬೀಳಿಸಲ್ಪಟ್ಟ ಮಾವಿನ ಹಣ್ಣುಗಳ ರೀತಿಯಲ್ಲಿ ಸಾಂಪಾತಿಕ ದೈವಿಕವಾದುದಾಗಿದೆ ಎನ್ನುತ್ತಾರೆ. ಈ ದಯಾಶತಕವೇ ಉದಾರವಾದುದು ಎಂದರು. ಭಗವಂತನ ಸಂಕಲ್ಪವಿಲ್ಲದಿದ್ದರೆ ಯಾರಿಗೂ ಯಾವ ಫಲವೂ ದೊರಕದು. ಆ ಸಂಕಲ್ಪವು ದಯೆಗೆ ವಿಧೇಯವಾದುದು ಎಂದು ಇಲ್ಲಿ ಹೇಳುತ್ತಾರೆ. ಆ ಸಂಕಲ್ಪವು ಕಲ್ಪವೃಕ್ಷವೇ ಎನ್ನುತ್ತಾರೆ, ದಯೆಗೆ ವಿಧೇಯವಾದ ಔದಾರ್ಯವನ್ನು ತಿಳಿಸಲು. ನೂರಾರು ಫಲಗಳನ್ನು ಏಕಕಾಲದಲ್ಲಿ ಅನುಗ್ರಹಿಸುವಳು ದಯಾದೇವಿಯು. ಇದರಿಂದ ಏಕಕಾಲದಲ್ಲಿ ಸ್ವಾಮಿ ದೇಶಿಕರ ಬುದ್ಧಿಯಲ್ಲಿ ದಯಾಶತಕದ ರಚನೆಯು ಭಗವತ್ ಸಂಕಲ್ಪಕ್ಕನುಸಾರವಾಗಿ ದಯಾದೇವಿಯ ಅನುಗ್ರಹದಿಂದಲೇ ಆದುದು ಎಂಬುದನ್ನು ಸೂಚಿಸುತ್ತಾರೆ. ಪದಗಳ ಜೋಡಣೆಯಿಂದ ಪದ್ಯ ನಿರ್ಮಾಣವೂ, ಪದಗಳ ಜೋಡಣೆಯಿಂದಾದ ಪ್ರಬಂಧ ನಿರ್ಮಾಣವೂ ಈ ದಯೆಗೆ ವಶನಾದ ಭಗವಂತನ ಸಂಕಲ್ಪದಿಂದಲೇ ಆದುದು ಎಂದು ಇಲ್ಲಿ ಅನುಸಂಧಾನ ಮಾಡಿದೆ. ವಿಶ್ವಾನುಗ್ರಹ ಮಾತರಂ, ವಿಶ್ವೋಪಕಾರವನ್ನು ಕರೆಯುವವಳು ದಯೆಯು. ಪ್ರಪಂಚವನ್ನೆಲ್ಲ ಏಕಕಾಲದಲ್ಲಿ ಅನುಗ್ರಹಿಸುತ್ತಾಳೆ. ಹೇಗೆ ಏಕಕಾಲದಲ್ಲಿ ಎಲ್ಲ ಪದ್ಯಗಳನ್ನು ಅನುಗ್ರಹಿಸಿದಳೋ ಅದೇ ರೀತಿಯಲ್ಲಿ ಎನ್ನುತ್ತಾರೆ. ವ್ಯತಿಷಜತ್ ಸ್ವರ್ಗಾಪವರ್ಗಾಂ, ಪ್ರಜೆಗಳು ಯಾವ ಫಲವನ್ನು ಇಚ್ಛಿಸುತ್ತಾರೋ ಅದು ತಾನೇ ಮಾತೆಯಾದವಳು ಕೊಡಬೇಕು. ದಯೆಯು ಹಾಗೆಯೇ ಎಲ್ಲ ಫಲಗಳನ್ನು ಅನುಗ್ರಹಿಸುವಳು. ಸುಧಾ ಸದ್ರೀಚೀಂ, ಅಮೃತದಂತೆ ಸತತವಾಗಿ ಮಧುರವಾದವಳು ಮಾತೆಯು. ಆದ್ದರಿಂದ ಆ ದಯಾದೇವಿಯ ಸ್ತುತಿಯೂ ಹಾಗೆಯೇ ಮಧುರವಾದುದು. ಇತಿ ವೆಂಕಟೇಶ್ವರ ಕವಿರ್ ಭಕ್ತಿಯಾ ದಯಾಮಸ್ತುತ, ವೆಂಕಟೇಶ ಕವಿಹಿ ಎಂಬುದರಿಂದ ಶ್ರೀನಿವಾಸನು ತಾವು ರಚಿಸಿದುದು ಎಂಬುದು ಸೂಚಿತವಾಗಿದೆ. ದಯಾ ವಿಷಯಕವಾದುದು ಎಂಬುದರಿಂದ ಭಕ್ತಿಪೂರಿತವಾಗಿರುವುದು. ದಯಾದೇವಿಯನ್ನು ಭಕ್ತಿಯಿಂದ ಆಚಾರ್ಯರು ಸ್ತುತಿಸಿದರು. ಖ್ಯಾತಿಯೇ ಮೊದಲಾದವುಗಳಿಗಾಗಿ ಅಲ್ಲ, ಸ್ವತಃ ಪುರುಷಾರ್ಥವಾದ ಕಾರಣ ಈ ಸ್ತುತಿ ಮಾಡಿದ್ದಾರೆ. ವೆಂಕಟೇಶ್ವರ ಕವಿಹಿ ಎಂದು ಹೇಳಿಕೊಂಡಿರುವುದು ತಮ್ಮ ಆಪ್ತತಮತ್ವವನ್ನು ಸಹ ಸೂಚಿಸುವುದಕ್ಕಾಗಿ. ಪದ್ಯಾನಾಮಿಹ ಯದ್ವಿಧೇಯ ಭಗವತ್ ಸಂಕಲ್ಪ ಕಲ್ಪದ್ರುಮಾತ್, ಕಲ್ಪವೃಕ್ಷದಂತಿರುವ ಭಗವಂತನ ಸಂಕಲ್ಪವು ದಯಾಧೀನವಾದುದರಿಂದ ದಯಾದೇವಿಯೇ ಫಲಗಳನ್ನೆಲ್ಲ ಕೊಡುವವಳು ಎನ್ನುತ್ತಾರೆ. ಜಂಝಾಮಾರುತ ಧೂತ ಚೂತನೇತಃ ಸಾಂಪಾತಿಕೋಯಂ ಕ್ರಮ, ವೆಂಕಟಗಿರಿಯಿಂದ ಬೀಸುತ್ತಿರುವ ಜಂಝಾಮಾರುತವೇ ದಯೆ ಎನ್ನುತ್ತಾರೆ. ಮೃದು ಹೃದಯಗಳಾದ ದಯೆಯು ಚಂಡಮಾರುತದಂತೆ ವೇಗವಾಗಿ ಆಶ್ರಿತರಲ್ಲಿ ಹೋಗಿ ಅನುಗ್ರಹಿಸುವಳು. ಇದರಿಂದಲೂ ದಯೆಯು ಸ್ತುತ್ಯರ್ಹಳಾಗಿರುವಳು. ಆ ವೇಗದಿಂದ ಏಕಕಾಲದಲ್ಲಿ ಎಲ್ಲ ಪದ್ಯಗಳು ನನ್ನ ಮನಸ್ಸಿನಲ್ಲಿ ಆವಿರ್ಭವಿಸಿದವು ಎಂದು ಸ್ತುತಿಸುತ್ತಾರೆ. ಹೀಗೆ ಈ ಸ್ತೋತ್ರದ ಪದ್ಯಗಳ ಪೌರ್ವಾಪರಿಯ ಕ್ರಮವು ದೈವಿಕವಾದುದೇ ವಿನ ಪುರುಷಕೃತವಲ್ಲ ಎಂದು ಇದು ಈ ಸ್ತೋತ್ರದ ವೈಶಿಷ್ಟ್ಯವನ್ನು ತಿಳಿಸಿದೆ. ವಿಶ್ವಾನುಗ್ರಹ ಮಾತರಂ ವ್ಯತಿಷಜತ್ ಸ್ವರ್ಗಾಪವರ್ಗಾಂ ಸುಧಾ ಸದ್ರೀಚೀಮಿತಿ ವೆಂಕಟೇಶ್ವರ ಕವಿರ್ಭಕ್ತ್ಯಾ ದಯಾಮಸ್ತುತ ಪದ್ಯಾನಾಮಿಹ ಯದ್ವಿಧೇಯ ಭಗವತ್ ಸಂಕಲ್ಪ ಕಲ್ಪದ್ರುಮಾತ್ ಜಂಝಾಮಾರುತ ಧೂತಚೂತನೇತಃ ಸಾಂಪಾತಿಕೋಯಂ ಕ್ರಮಃ. 108ನೇ ಕಡೆಯ ಶ್ಲೋಕ. ಕಾಮಂ ಸಂತು ಮಿಥಕ್ಕರಂ ವಿತಗುಣಾವದ್ಯಾನಿ ಪದ್ಯಾನಿನಃ ಕಸ್ಯಾಸ್ಮಿನ್ ಶತಕೇ ಸದಂಬುಕತಕೇ ದೋಷಶ್ರುತಿಂ ಕ್ಷಾಮ್ಯತಿ ನಿಷ್ಪ್ರತ್ಯೂಹ ವೃಷಾದ್ರಿ ನಿರ್ಜರ ಜರತ್ ಕಾಲಚ್ಛಲೇನೋಚ್ಚಲನ್ ದೀನಾಲಂಬನ ದಿವ್ಯ ದಂಪತಿ ದಯಾ ಕಲ್ಲೋಲ ಕೋಲಾಹಲ. ಈ ಸ್ತುತಿಯಲ್ಲಿ ದೋಷಗಳಿಲ್ಲವೆಂದು ಹಿಂದಿನ ಶ್ಲೋಕದಲ್ಲಿ ಹೇಳಲಾಯಿತು. ಒಂದು ವೇಳೆ ದೋಷವು ಸಂಭವಿಸುವುದಾದರೆ ಆ ದೋಷವನ್ನು ಯಾರಾದರೂ ಎತ್ತಿ ಹೇಳಿದರೆ ತಮ್ಮಲ್ಲಿ ಪಕ್ಷಪಾತ ಹೊಂದಿರುವ ದಯೆಯೇ ಅವರ ದೋಷೋದ್ಘಾಟನೆಯನ್ನು ವ್ಯರ್ಥಪಡಿಸುವಳು ಎಂದು ಪ್ರತಿಪಾದಿಸಿ ಈ ಪ್ರಬಂಧವನ್ನು ಪೂರ್ಣಗೊಳಿಸುತ್ತಿದ್ದಾರೆ. ಕಾಮಂಸಂತು ಮಿಥಃ ಕರಂಬಿತ ಗುಣ ವದ್ಯಾನಿ ಪದ್ಯಾನಿ ನಹ ನಹ ನಂಬ ಪದ್ಯಾನಿ ಪದ್ಯಗಳು ಮಿಥಃ ಕರಂಬಿತ ಗುಣಾವದ್ಯಾನಿ ಗುಣದೋಷಗಳಿಂದ ಪರಸ್ಪರ ಸಂಕೀರ್ಣವಾಗಿ ಕಾಮಂಸಂತು ಇರಬಹುದು. ಸದಂಬುಕತಕ್ಕೆ ಸ್ವಚ್ಛವಾದ ಜಲವನ್ನು ಶುದ್ಧಪಡಿಸುವ ಚಿಲ್ಲದ ಬೀಜದಂತಿರುವ ಅಸ್ಮಿನ್ ಶತಕೆ ಈ ಶತಕದಲ್ಲಿ ನಿಷ್ಪ್ರತ್ಯೂಹ ಅಡೆತಡೆ ಇಲ್ಲದ ವೃಷಾದ್ರಿ ನಿರ್ಜರ ವೆಂಕಟಾದ್ರಿಯ ಗಿರಿನದಿಗಳ ಝರತ್ಕಾಲಚ್ಛಲೇನ ಭೋರ್ಗರೆವ ಶಬ್ದವ್ಯಾಜನಿಂದ ಉಚ್ಚಲನ್ನು ವಿಜೃಂಭಿಸುತ್ತಿರುವ ದೀನಾಲಂಬನ ದಿವ್ಯ ದಂಪತಿ ಕೃಪಣರಿಗೆ ಗತಿಯಾದ ದಿವ್ಯ ದಂಪತಿಗಳಾದ ಲಕ್ಷ್ಮೀದೇವಿ ಮತ್ತು ಶ್ರೀನಿವಾಸನ ದಯಾ ದಯೆಯ ಕಲ್ಲೋಲ ಕೋಲಾಹಲ ಅಲೆಗಳ ಕಲಕಲ ಧ್ವನಿಯು ಕಸ್ಯ ದೋಷ ಶ್ರುತಿ ಕ್ಷಾಮ್ಯತಿ ಯಾವಾತನ ದೋಷೋದ್ಘಾಟನೆಯನ್ನು ಸಹಿಸಿತು. ಕಾಮಂಸಂತು ಮಿತಃ ಕರಂಬಿತ ಗುಣ ವದ್ಯಾನಿ ಪದ್ಯಾನಿನಃ ಎಲ್ಲ ಕರ್ತೃಗಳು ಎಂದು ನಹ ಎಂದು ಎನ್ನುತ್ತಾರೆ ಇಲ್ಲಿ. ಎಂದರೆ ದಯೆಯ ಅಥವಾ ಆ ದಯೆಗೆ ಅಧೀನವಾದ ಭಗವಂತನ ಸಂಕಲ್ಪದ ಅಥವಾ ಭಗವಂತನ ಅಥವಾ ನನ್ನ ಎಂದು ಹೇಳಬಹುದು. ಪ್ರತಿ ಪದ್ಯದಲ್ಲಿಯೂ ಗುಣವೂ ದೋಷವೂ ಸೇರಿರಲಿ ಎಂದರೆ ವಿಮರ್ಶಕರು ಹೇಗೆ ತಿಳಿಯುವರೋ ಹಾಗೆಯೇ ಆಗಲಿ. ಆದರೂ ಶುಕರು ಶ್ರೀಮದ್ಭಾಗವತವನ್ನು ಕುರಿತು ಹೇಳುವಂತೆ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ಎಂಬಂತೆ ಏನೂ ದೋಷವಿರದು ಎನ್ನುತ್ತಾರೆ. ಕಸ್ಯಾಸ್ಮಿನ್ ಶತಕೆ ಸದಂಬುಕತಕೆ ಈ ಶತಕವು ಕಥಕವು ಎಂದರೆ ಶುದ್ಧಿ ಉಂಟು ಮಾಡುವ ಚಿಲ್ಲದ ಬೀಜಗಳಂತೆ. ಇದರಲ್ಲಿ ಯಾವ ದೋಷವಿಲ್ಲ ಎಂಬುದಷ್ಟೇ ಇಲ್ಲ, ಇದು ವಿಮರ್ಶಕರ ಮನಸ್ಸನ್ನು ಶುದ್ಧಿಗೊಳಿಸುವುದು ಎನ್ನುತ್ತಾರೆ. ಸದಂಬುಕತಕೆ ಎಂಬುದಕ್ಕೆ ಸಾಧುಗಳೆಂಬ ತೀರ್ಥವನ್ನು ಪ್ರಸನ್ನಗೊಳಿಸುವುದು ಎಂದು ಅರ್ಥವಾಗುತ್ತದೆ. ದಯಾದೇವಿಯ ವೈಭವ ಪ್ರಕಾಶಿಕವಾದ ಈ ಸ್ತುತಿ ಇದರಲ್ಲಿ ತೋರುವ ಶಂಕೆಗಳನ್ನು ನಿರಾಕರಣ ಮಾಡಿ ಪ್ರಸನ್ನತೆಯನ್ನುಂಟು ಮಾಡುತ್ತದೆ ಎಂಬ ಭಾವ. ವಾಲ್ಮೀಕಿಗಳು ತಮಸಾ ನದಿಯ ತೀರ್ಥವನ್ನು ನೋಡಿ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ಎಂದರು. ಹಾಗೆ ಪ್ರಸನ್ನತೆಯನ್ನು ಹೊಂದಿರುವ ಸನ್ಮನುಷ್ಯರ ಮನಸ್ಸನ್ನೂ ಹೆಚ್ಚು ಶುದ್ಧವನ್ನಾಗಿ ಮಾಡುವುದಿದು. ಶುದ್ಧಿ ಮಾಡುವುದನ್ನೂ ಶುದ್ಧಿಗೊಳಿಸುವುದು. ತೀರ್ಥೀಕುರುವಂತೆ ತೀರ್ಥಾನಿ ಎಂಬಂತೆ ನಿರವಧಿಕವಾದ ದಯಾದೇವಿಯ ಪ್ರಭಾವವನ್ನು ಚೆನ್ನಾಗಿ ಬೋಧಿಸಿ ಸಜ್ಜನರ ಪ್ರಪನ್ನರ ಭಯವೆಂಬ ಮನಸ್ಸಿನ ಕಳಂಕವನ್ನು ನಾಶ ಮಾಡುವುದು ಈ ಶತಕವು ಎನ್ನುತ್ತಾರೆ. ದೋಷಶ್ರುತಿಂ ಕ್ಷಾಮ್ಯತಿ, ಯಾರಾದರೂ ಇದರಲ್ಲಿ ದೋಷ ಕಾಣುವುದಾದರೆ ಅದರ ನಿವಾರಣೆಗೆ ನಾವು ಪ್ರಯತ್ನಿಸಬೇಕಾಗಿಲ್ಲ. ಆದರೆ ಭಗವತೀ ದಯಾದೇವಿಯು ಅಂಥ ಪ್ರಯತ್ನಗಳನ್ನು ವ್ಯರ್ಥಗೊಳಿಸುವಳು ಎಂದು ಅರ್ಥ. ಯಾರ ದೋಷಶ್ರವಣವನ್ನು ದಯೆ ಸಹಿಸುವಳು ಎಂದರೆ ಯಾರ ದೋಷೋದ್ಘಾಟನೆಯನ್ನೂ ಸಹಿಸಲಾರಳು ಎಂದರ್ಥ. ನಿಷ್ಪ್ರತ್ಯೂಹ ವೃಷಾದ್ರಿ ನಿರ್ಜರಝರತ್ ಕಾಲಚ್ಛಲೇನೋಚ್ಚಲನ್ ದೀನಾಲಂಬನ ದಿವ್ಯ ದಂಪತಿದಯ ಕಲ್ಲೋಲ ಕೋಲಾಹಲ. ದೀನನಾದ ಕವಿಯ ಆಲಂಬನವು ದಿವ್ಯ ದಂಪತಿಯ ದಯೆಯೇ ಆಗಿದೆ ಎನ್ನುತ್ತಾರೆ. ದೀನನೆಂದು ತಮ್ಮ ದೈನ್ಯಾನುಸಂಧಾನವನ್ನು ಮಾಡುತ್ತಾರೆ ಸ್ವಾಮಿ ದೇಶಿಕನಲ್ಲಿ. ಹೀಗೆ ಈ ಶತಕ ಗುಣವಿಶಿಷ್ಟವಾಗಿರಲಿ ಇಲ್ಲದಿರಲಿ ದೋಷವಿರಲಿ ಇಲ್ಲದಿರಲಿ ಇದು ಪ್ರತಿಪಾದಿಸುವ ವಿಷಯ ವೈಭವದ ಕಾರಣ ಎಲ್ಲರಿಂದಲೂ ಸೇವಿಸಲ್ಪಡಲು ತಕ್ಕುದಾಗಿದೆ ಎಂದು ಉಪಸಂಹಾರ ಮಾಡಲಾಗಿದೆ. ಕಾಮಂ ಸಂತು ಮಿಥಕ್ಕರಂಬಿತ ಗುಣಾವದ್ಯಾನಿ ಪದ್ಯಾನಿನಃ ಕಸ್ಯಾಸ್ಮಿನ್ ಚತಕೆ ಸದಂಬುಕತಕೆ ದೋಷಶ್ರುತಿಂ ಕ್ಷಾಮ್ಯತಿ ನಿಷ್ಪ್ರತ್ಯೂಹ ವೃಷಾದ್ರಿ ನಿರ್ಜರಝರತ್ಕಾಲಚ್ಛಲೇನೋಚ್ಚಲನ್ ದೀನಾಲಂಬನ ದಿವ್ಯ ದಂಪತಿದಯ ಕಲ್ಲೋಲ ಕೋಲಾಹಲ. ಶ್ರೀಮತೇ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ. ಇದುವರೆಗೂ ನಿಗಮಾಂತ ಮಹಾದೇಶಿಕರ ಅದ್ಭುತವಾದ ದಯಾಸ್ತೋತ್ರ ದಯಾ ಶತಕದ ಅರ್ಥಾನುಸಂಧಾನವನ್ನು ಮಾಡಿದೆವು. ಅದರಲ್ಲಿ ಈ ಅರ್ಥಗಳನ್ನೆಲ್ಲ ನಾನು ಮಹಾವಿದ್ವಾಂಸರಾದ ಉವೆ ಎ ವಿ ಗೋಪಾಲಾಚಾರ್ಯರ ಸಂಸ್ಕೃತ ವ್ಯಾಖ್ಯಾನದಿಂದಲೂ ಮತ್ತು ನಮ್ಮ ಪೂಜ್ಯ ತಂದೆಯವರಾದ ಮಹಾಮಹೋಪಾಧ್ಯಾಯ ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ಯರ ಪುಸ್ತಕದಿಂದಲೂ ಸಂಗ್ರಹಿಸಿ ಹೇಳುವ ಪ್ರಯತ್ನವನ್ನು ಮಾಡಿದೆ. ಇದುವರೆಗೂ ಎಲ್ಲರೂ ಅನೇಕ ಆಸ್ತಿಕರು ಇದನ್ನು ಕೇಳಿ ಸಂತೋಷಪಟ್ಟಿರಬಹುದು. ವಿಷಯದ ವೈಭವವೇ ಆಗಿದೆ. ಅದರಲ್ಲಿ ಯಾವುದಾದರೂ ದೋಷಗಳಿದ್ದರೆ ಅದು ದಾಸನಿಗೆ ಸೇರಬೇಕಾದ್ದೇ ಎನ್ನುವುದರಲ್ಲಿ ಸಂದೇಹವಿಲ್ಲ. ಯಾವ ಗುಣಗಳಿದ್ದರೂ ಅದು ಆಚಾರ್ಯರಿಗೆ ಸೇರಬೇಕಾದ್ದು. ಆದರೆ ಈ ದಯಾದೇವಿಯ ಸ್ತೋತ್ರದಲ್ಲಿಯೇ ಸ್ವಾಮಿ ದೇಶಿಕನ್ ಹೇಳುವ ಹಾಗೆ ದಯಾದೇವಿಯೇ ದೋಷಗಳನ್ನೆಲ್ಲ ಸರಿಪಡಿಸಿಕೊಂಡು ಎಲ್ಲರಿಗೂ ಆನಂದವನ್ನುಂಟು ಮಾಡುವಂತೆ ಅನುಗ್ರಹಿಸುವಳು ಎಂಬುದರಲ್ಲಿ ಸಂದೇಹವಿಲ್ಲ. ಈ ಅವಕಾಶವನ್ನು ನನಗೆ ಅನುಗ್ರಹಿಸಿದ ಎಲ್ಲ ಭಾಗವತರಿಗೂ ಮತ್ತು ಶ್ರೀ ವೀರವಲ್ಲಿ ರಘುನಾಥನ್ ಮತ್ತು ಇತರ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇದುವರೆಗೂ ಯಾರು ಕೇಳಿದಂತಹ ಇದನ್ನು ಕೇಳಿ ಅರ್ಥಾನುಸಂಧರಿಂದ ಆನಂದ ಪಡೆದ ಭಾಗವತರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇತರ ಅರ್ಥಾನುಸಂಧಾನವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.